ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕಳೆದ ವಾರ ನಾವು ಯಾವ ರೀತಿಯಾದಂತಹ ವಾತಾವರಣವನ್ನ ನಿರೀಕ್ಷೆ ಮಾಡಿದ್ವಿ. ನಮ್ಮ ತಜ್ಞರು ಹೇಳಿದ್ರು ಮೊದಲಿನ 4 ದಿವಸಗಳು ಒಣ ವಾತಾವರಣ ಇರ್ತದ, ಬಿಸಿಲಿನ ವಾತಾವರಣ ಇರಬಹುದು, ಮೋಡ ಕವಿದ ವಾತಾವರಣ ಇರಬಹುದು, ಹಿಂಗ ಮೋಡ ಬಿಸಿಲುಗಳ ಕಣ್ಣಾಮುಚ್ಚಾಲೆ ಬಹುತೇಕ ಒಣ ವಾತಾವರಣ ಇರ್ತದ ಅನ್ನುವಂತ ಮಾತಿತ್ತು. ಆ ನಂತರ ರವಿವಾರ ಸೋಮವಾರ ಮಂಗಳವಾರ ಸ್ವಲ್ಪ ಮಳೆಯ ವಾತಾವರಣ ಇರಬಹುದಾಗಿದೆ, ನಮ್ಮ ರೈತರಿಗೆ ಮಳೆ ಬಂದು ಸಮಾಧಾನ ಸಿಗಬಹುದು ಅನ್ನುವಂತ ಮಾತನ್ನ ಹೇಳಲಾಗಿತ್ತು. ಈಗ ನಾವು ಹಿಂತಿರುಗಿ ನೋಡಿದ್ರ ಅದೇ ರೀತಿಯಾದಂತಹ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಬಿಸಿಲಿನ ವಾತಾವರಣ ಇತ್ತು 4 ದಿವಸ, ಹೆಚ್ಚು ಕಡಿಮೆ 5 ದಿವಸ ಅಂತ ಹೇಳಿ ಹೇಳ್ಬಹುದು. 5 ದಿವಸ ರವಿವಾರ ತನಕನು ಒಣ ವಾತಾವರಣ ಬಿಸಿಲಿನ ವಾತಾವರಣ ಇತ್ತು. ಆ ನಂತರ ನಿನ್ನೆ ಸೋಮವಾರ ದಿವಸ ಒಳ್ಳೆ ಮಳೆ ಬಹಳಷ್ಟು ಕಡೆ ಆಗ್ಯದ, ಚಲೋ ಮಳೆ ಆಗ್ಯದ, ಕೆಲವೊಂದ್ ಕಡೆ ಭಾರಿ ಮಳೆ ಆಗ್ಯದ. ವಿಶೇಷವಾಗಿ ರಾಯಚೂರು ಜಿಲ್ಲೆ ಒಳಗ ಒಳ್ಳೆ ಮಳೆ ಆಗಿದ್ದನ್ನ ಕೆಲವು ಸ್ಥಳಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗಿ ನಮ್ಮ ರೈತರಿಗೆ ಸಮಾಧಾನ ತಂದದ ಅಂತ ಹೇಳಿ ಹೇಳಬಹುದು. ಅನೇಕ ಕಡೆಗಳಲ್ಲಿ ನೀರು ಹರಿದಾಡಿದ್ದು ತಿಳಿದು ಬಹಳ ಮನಸ್ಸಿಗೆ ಖುಷಿ ಆಗ್ತದ. ತಾವೆಲ್ಲ ಮಳೆಗಾಗಿ ಕಾಯ್ತಾ ಇದ್ರಿ, ಈ ಸಂದರ್ಭದೊಳಗ ಸ್ವಲ್ಪಿಲ್ಲ ಸ್ವಲ್ಪ ಮಳೆ ಬಂದು ಅನುಕೂಲ ಆಗ್ಯದ ಅನ್ನುವಂತ ಮಾತು ಅನೇಕರು ತಾವು ನಮಗ ತಿಳಿಸಿದ್ದೀರಿ. ಅದೇ ರೀತಿಯಾಗಿ ಮಂಗಳವಾರ ಕೂಡ ಅಂದ್ರೆ ಇವತ್ತು ಕೂಡ ಮಳೆಯ ವಾತಾವರಣ ನಾವು ಮಧ್ಯಾಹ್ನದ ನಂತರ ನೋಡಿದ್ವಿ. ಪಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಬಹುತೇಕ ನಾವು ನಿರೀಕ್ಷೆ ಮಾಡಿದಂತಹ ವಾತಾವರಣ ಕಳೆದ ವಾರ ಇತ್ತು. ಆದ್ರೂ ಕೂಡ ರೈತ ಬಾಂಧವರೇ ತಾವು ಗಮನಿಸಬೇಕು, ಬಹಳಷ್ಟು ಏರುಪೇರುಗಳು ಆಗ್ತಾ ಇದ್ದಾವೆ. ಅನೇಕರು ತಾವು ಈ ವಾತಾವರಣದ ಬಗ್ಗೆ ಕೇಳುವಾಗ ಸರ್ ಬಿಸಿಲು ಬಹಳದ, ಧಗಿ ಬಹಳದ, ಕಾವು ಬಹಳದ, ಮತ್ತ ರವಿವಾರ ಸೋಮವಾರ ಮಂಗಳವಾರ ತಾವು ಮಳೆ ಹೇಳಿದ್ರಿ, ರವಿವಾರ ತನಕನು ರೈತರು ಅನೇಕರು ತಾವು ಈ ಮಾತನ್ನ ಕೇಳಿ ರವಿವಾರ ಆದ್ರೂ ಸಹಿತ ಮಳೆ ಬಂದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಮತ್ತ ಇನ್ನು ಅನೇಕ ಕಡೆಗಳಲ್ಲಿ ಎಲ್ಲಾ ಕಡೆ ಚಲೋ ಮಳೆ ಆದ್ರೂ ಸಹಿತ ನಮ್ಮ ಊರಿಗೆ ಮಳೆ ಆಗಿಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಹಿಂಗ ಇಂಥ ಒಂದು ಏರುಪೇರುಗಳೇನದಾವಲ್ಲ ಇತ್ತೀಚಿನ ದಿವಸದೊಳಗ ಬಹಳ ಆಗ್ತಾ ಇದ್ದಾವ, ಅದು ತಮಗೂ ಕೂಡ ಗೊತ್ತದ. ಮತ್ತ ವಿಜ್ಞಾನಿಗಳು ಇದ್ರ ಮೇಲೆ ಬಹಳಷ್ಟು ಚಿಂತೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಚಿಂತೆ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಯಾವ ರೀತಿಯಾದಂತಹ ಒಂದು ಕೆಲಸವನ್ನ ನಾವು ಮಾಡಿದ್ರೆ ಈ ಏರುಪೇರುಗಳನ್ನ ತಪ್ಪಿಸಬಹುದು ಅನ್ನುವಂಥದ್ರ ಕಡೆ ಸಾಕಷ್ಟು ಸಂಶೋಧನೆಗಳು ನಡೆದವ. ಸರ್ಕಾರಗಳು ಅದ್ರೊಳಗ ಕಾರ್ಯ ನಿರತಾಗ್ಯಾವ ಯೋಜನೆಗಳನ್ನ ಮಾಡೋದಕ್ಕ. ಈ ಏರುಪೇರುಗಳು ಯಾಕೆ ಆಗ್ತಾವ ಅಂತಂದಾಗ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನೇರ ಉತ್ತರ ನಮಗ ಸಿಗ್ತಾ ಇದೆ. ತಾಪಮಾನ ಹೆಚ್ಚಾಗೋದ್ರಿಂದ ಮಳೆಯ ಹಂಚಿಕೆ ಒಳಗ ಮಳೆಯ ಪ್ರಮಾಣದೊಳಗ ಹೆಚ್ಚು ಕಡಿಮೆ ಆಗ್ತದ. ಕೆಲವೊಂದ್ ಕಡೆ ಪ್ರವಾಹ ಬಂದ್ರ ಕೆಲವೊಂದ್ ಕಡೆ ಬರ ಬೀಳುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗ್ತದ. ಹಿಂಗ ಯಾವ ಸಮಯಕ್ಕ ನಮಗ ಏನು ಬೇಕೋ ಅಂತ ವಾತಾವರಣ ಸಿಗುವುದಿಲ್ಲ ಅನ್ನೋದನ್ನ ಇನ್ನು ಮುಂದಿನ ದಿನಗಳಲ್ಲಿ ತಾವು ಮರೆತು ಬಿಡಬೇಕು. ಇಂಥದ್ದೇ ಒಂದು ಕಂಡೀಷನ್ ಮುಂದುವರೆದ್ರ ಇಂಥ ಸನ್ನಿವೇಶ ಇದು ಪೂರ್ಣವಾಗಿ ಸ್ವಸ್ಥ ಆಗುವುದಕ್ಕ ಬಹಳಷ್ಟು ಸಮಯ ಬೇಕಾಗ್ತದ. ಆ ನಿಟ್ಟಿನೊಳಗ ಇಡೀ ವಿಶ್ವ ಒಂದಾಗಿ ಕೆಲಸ ಮಾಡ್ತಾ ಇದೆ. ಮುಖ್ಯವಾದಂತಹ ಒಂದು ವಿಚಾರ ಇವತ್ತಿನ ದಿವಸ ನಾನು ನಿಮಗೆ ಹೇಳಬೇಕು ಅನ್ಕೊಂಡಿನಿ. ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 16 ಓಜೋನ್ ದಿನವನ್ನ ಆಚರಣೆ ಮಾಡ್ತಾ ಇದ್ವಿ, ವಿಶ್ವ ಓಜೋನ್ ದಿನವನ್ನ ಆಚರಣೆ ಮಾಡ್ತಾ ಇದ್ವಿ. ಆತ್ಮೀಯರೇ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಒಂದು ವಿಷಯ ಬಂದಾಗ ಅದು ಯಾಕೆ ಹಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡೀವಿ ಇಲ್ಲಿ ತನಕ. ನಾವು ಮಾಡುವಂತಹ ಚಟುವಟಿಕೆಗಳಿಂದ ಮನುಷ್ಯನ ಏನು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವಂತಹ ಚಟುವಟಿಕೆಗಳದಾವ, ಆ ಚಟುವಟಿಕೆಗಳಿಂದಾಗಿ ಏನು ರಾಸಾಯನಿಕಗಳು ವಾತಾವರಣಕ್ಕೆ ಸೇರ್ತಾ ಇದ್ದಾವ, ಅಂತಹ ರಾಸಾಯನಿಕಗಳಿಂದಾಗಿ ತಾಪಮಾನ ಹೆಚ್ಚಾಗ್ತಾ ಇದೆ, ಅದರಿಂದಾಗಿ ನಮಗ ಈ ಸಮಸ್ಯೆಗಳೆಲ್ಲ ಬರ್ತಾ ಇದ್ದಾವೆ ಅನ್ನುವಂತಹ ಮಾತು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾದಂತಹ ಒಂದು ವಿಷಯವನ್ನ ತಮ್ಮ ಜೊತೆಗೆ ಇವತ್ತಿನ ದಿವಸ ಚರ್ಚೆ ಮಾಡಬೇಕು ಅನ್ಕೊಂಡಿನಿ. ಇದ್ರ ಬಗ್ಗೆ ನಾವು ಹಿಂದೆ ಕೂಡ ಮಾತಾಡಿದ್ವಿ, ಮುಂದಿನ ದಿನಗಳಲ್ಲಿ ಸಹಿತ ನಾವು ಇದ್ರ ಬಗ್ಗೆ ಮಾತಾಡೋರಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಓಜೋನ್ ಅನ್ನುವಂತಹ ಒಂದು ಪದರ ಭೂಮಿಯನ್ನ ಸುತ್ತುವರೆದದ. ಆ ಓಜೋನ್ ಪದರ ನಮಗ ರಕ್ಷಾ ಕವಚ ಇದ್ದಂಗ ಅನ್ನುವಂತಹ ಮಾತು ಕೂಡ ತಮಗ ಗೊತ್ತದ. ಭೂಮಿ ಮೇಲೆ ಸುಮಾರು 10 ಕಿಲೋಮೀಟರ್ ಎತ್ತರದೊಳಗ ಅಲ್ಲಿಂದ ಮೇಲಕ್ಕೆ ಈ ಓಜೋನ್ ಪದರ ಅನ್ನುವಂಥದ್ದದ. ಆ ಓಜೋನ್ ಪದರ ಏನ್ ಮಾಡತದಪ್ಪ ಅಂತಂದ್ರ ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಸೋಸಿ ಸೋಸಿ ಭೂಮಿಗೆ ಬಿಡ್ತದ. ಸೋಸೋದ್ರಿಂದ ಏನಾಗ್ತದ ಅಂತಂದ್ರ ಈ ಸೂರ್ಯ ರಶ್ಮಿಯೊಳಗೆ ಇರುವಂತಹ ಅಲ್ಟ್ರಾ ವಯೊಲೆಟ್ ಕಿರಣಗಳು, ಅತಿ ನೇರಳೆ ಕಿರಣಗಳು ಸೋಸಿ ಅಲ್ಲೇ ನಿಂತ್ಕೊಂಡ್ ಬಿಡ್ತಾವ. ಶುದ್ಧವಾದಂತಹ ಬಿಸಿಲು ನಮ್ಮ ಭೂಮಿಯನ್ನ ತಲುಪ್ತದ. ಆ ಶುದ್ಧವಾದಂತಹ ಬಿಸಿಲಿನಿಂದ ನಮ್ಮ ಪೃಥ್ವಿಯ ಚಟುವಟಿಕೆಗಳು ಸರಾಗವಾಗಿ ಸಾಂಗವಾಗಿ ನೆರವೇರ್ತವ. ಒಂದು ವೇಳೆ ಆ ಅತಿನೇರಳೆ ಕಿರಣಗಳು ಭೂಮಿಗೆ ಬಂದು ಅಂತಂದ್ರ ಅವುಗಳಿಂದ ಬಹಳ ದೊಡ್ಡ ಅನಾಹುತ ಆಗ್ತದ. ನಮ್ಮ ಶರೀರದ ಮೇಲೆ ಅದರ ಪರಿಣಾಮಗಳಾಗ್ತವ, ಆರೋಗ್ಯದ ಮೇಲೆ ಪರಿಣಾಮಗಳಾಗ್ತವ, ಚರ್ಮದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಾಕಷ್ಟು ತೊಂದರೆಗಳನ್ನ, ಆರೋಗ್ಯದ ತೊಂದರೆಗಳನ್ನ ನಾವು ಅನುಭವಿಸಬೇಕಾಗ್ತದ ಅನ್ನುವಂತ ಮಾತನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಂದ್ರ ಅತಿನೇರಳೆ ಕಿರಣಗಳು ಈ ಎಲ್ಲಾ ಸಮಸ್ಯೆಯನ್ನ ಉಂಟು ಮಾಡ್ತವ. ಬರೇ ಮನುಷ್ಯರ ಮೇಲೆ ಅಷ್ಟೇ ಉಂಟು ಮಾಡೋದಿಲ್ಲ, ಪ್ರಾಣಿಗಳ ಮೇಲೆ ಮತ್ತ ಸಸ್ಯ ಸಂಕುಲದ ಮೇಲೆ ಸಹಿತ ಈ ಅಲ್ಟ್ರಾ ವಯೊಲೆಟ್ ಕಿರಣಗಳ ದುಷ್ಪರಿಣಾಮಗಳನ್ನ ನಾವು ನೋಡ್ತೀವಿ. ಅಂದ್ರ ಈ ಕಿರಣಗಳಿಂದಾಗಿ ಜೀವ ಭಯ ಅದ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದು ನಿಜ ಕೂಡ ಹೌದು. ಆದ್ರಿಂದ ಈ ಅಲ್ಟ್ರಾ ವಯೊಲೆಟ್ ಕಿರಣಗಳು ನಮ್ಮ ಭೂಮಿಗೆ ತಲುಪುವುದನ್ನ ನಿಯಂತ್ರಣ ಮಾಡುವಂತಹ ಒಂದು ಕೆಲಸ ಏನು ಓಝೋನ್ ಪದರ ಮಾಡ್ತಾ ಇದೆ. ಈ ರೀತಿಯಿಂದಾಗಿ ಅದು ಭೂಮಿಯನ್ನ ಸಂರಕ್ಷಣೆ ಮಾಡ್ತಾ ಇದೆ, ಭೂಮಿಯ ಮೇಲಿನ ಜೀವವನ್ನ ಅದು ಸಂರಕ್ಷಣೆ ಮಾಡ್ತಾ ಇದೆ ಅನ್ನುವಂತಹ ಮಾತು ಓಝೋನ್ ಬಗ್ಗೆ ನಾವು ತಿಳ್ಕೋಬೇಕು. ಅದಕ್ಕ ಓಝೋನ್ ಅನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಓಝೋನ್ ನಮ್ಮನ್ನ ರಕ್ಷಣೆ ಮಾಡ್ತದ, ನಾವು ಓಝೋನ್ ಅನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ನಮ್ಮೆಲ್ಲರಲ್ಲಿ ಮೂಡಬೇಕು. ಈಗಾಗಲೇ ಅದು ಜಾಗತಿಕ ಮಟ್ಟದೊಳಗ ಎಲ್ಲಾ ದೇಶಗಳು ಇದನ್ನ ಕಂಡುಕೊಂಡವ. ವಿಶ್ವಸಂಸ್ಥೆ ಕೂಡ ಇದರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ಓಝೋನ್ ಅನ್ನ ನಾವು ರಕ್ಷಣೆ ಮಾಡೋಣ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ಮಾಡಿ ಎಲ್ಲಾ ದೇಶಗಳು ಒಂದಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ನಮಗ ನಿಮಗೆಲ್ಲ ಬಹಳ ಸಮಾಧಾನ ತರುವಂತಹ ಒಂದು ಸಂಗತಿ ಅಂತ ಹೇಳಬಹುದು. ಅದಕ್ಕಾಗಿ ಈ ಓಝೋನ್ ಪದರವನ್ನ ರಕ್ಷಣೆ ಮಾಡೋದಕ್ಕ ಎಲ್ಲಾ ದೇಶಗಳು ಕೂಡಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಎಲ್ಲಿ ಮಾಂಟ್ರಿಯಲ್ ಅನ್ನುವಂತಹ ಒಂದು ಕೆನಡಾದ ನಗರದೊಳಗ ಜಗತ್ತಿನ ಎಲ್ಲಾ ದೇಶಗಳು ಒಂದುಗೂಡಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಆ ಒಪ್ಪಂದದ ಪ್ರಕಾರ ಏನ್ ಮಾಡಬೇಕು ಅಂತಂದ್ರ ಈ ಓಝೋನ್ ಪದರವನ್ನ ಹಾಳು ಮಾಡುವಂತಹ ನಾಶ ಮಾಡುವಂತಹ ಅನಿಲಗಳ ಉತ್ಸರ್ಜನೆಯನ್ನ ಅಥವಾ ಅನಿಲಗಳ ಉತ್ಪಾದನೆಯನ್ನ ಕಡಿಮೆ ಮಾಡ್ಕೋತ ಈ ಕ್ಲೈಮೇಟ್ ಚೇಂಜ್ ಅನ್ನುವಂತಹದ್ದು ಏನದಲ್ಲ, ವಾತಾವರಣ ಬದಲಾವಣೆ ಆಗ್ತಾ ಇರುವಂತಹ ಏನು ವಿಚಾರ ಅದಲ್ಲ, ಈ ವಿಚಾರಕ್ಕ ಇಂಬು ಕೊಡುವಂತಹ ಚಟುವಟಿಕೆಗಳನ್ನ ಮಾಡಬೇಕು. ಅಂತಹ ಅನಿಲಗಳ ಉತ್ಸರ್ಜನೆಯನ್ನ ಕಡಿಮೆ ಮಾಡಬೇಕು. ಅದರ ಮೂಲಕವಾಗಿ ವಾತಾವರಣದೊಳಗ ಆಗ್ತಾ ಇರುವಂತಹ ಏರುಪೇರುಗಳನ್ನ ನಾವು ತಡೆಯುವುದಕ್ಕೆ ಸಾಧ್ಯದ. ಆದ್ರಿಂದ ಈ ನಿಟ್ಟಿನೊಳಗ ನಾವು ಬಹಳ ವೇಗವಾಗಿ ಹೆಜ್ಜೆ ಹಾಕಬೇಕಾಗಿದೆ, ಬಹಳ ವೇಗವಾಗಿ ಆ ಕೆಲಸಗಳನ್ನ ಮಾಡಬೇಕಾಗಿದೆ ಅನ್ನುವಂತಹ ವಿಚಾರ ಇಟ್ಕೊಂಡು ಎಲ್ಲಾ ದೇಶಗಳು ಈ ನಿಟ್ಟಿನೊಳಗ ಕಾರ್ಯನಿರ್ವಹಿಸಿದವು. ಇದು 1987 ಆದಂತಹ ಒಂದು ಬೆಳವಣಿಗೆ, ಮಾಂಟ್ರಿಯಲ್ನೊಳಗ ಆದಂತಹ ಒಂದು ಒಪ್ಪಂದ. ಅದರ ಪ್ರಕಾರ ಎಲ್ಲಾ ದೇಶಗಳು ಈ ಕಾರ್ಯವನ್ನ ಮಾಡ್ತಾ ಇದ್ದಾವೆ. ತಮ್ಮಲ್ಲಿ ಏನು ಅನಿಲಗಳ ಉತ್ಪಾದನೆ ಆಗ್ತಾ ಇದೆ ಹೇಳಬೇಕು ಅಂತಂದ್ರ, ಓಝೋನ್ ಪದರ ಏನದಲ್ಲ ಅದು ನೈಸರ್ಗಿಕವಾದ ಅನಿಲಗಳು ಅಥವಾ ನೈಸರ್ಗಿಕ ಚಟುವಟಿಕೆಗಳು ಭೂಮಿ ಮೇಲೆ ಇದ್ದು ಅಂತಂದ್ರ ಅದಕ್ಕೇನು ಆಗಂಗಿಲ್ಲ, ಆರಾಮ ಇರ್ತದ. ಆದ್ರ ಒಂದು ಸಲ ಏನಾಯ್ತು 1985 ಏನಾಯ್ತು ಅಂತಂದ್ರ ಒಂದು ದೊಡ್ಡ ಆತಂಕ ಈ ಓಝೋನ್ ಪದರಿಗೆ ಬಂತು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಒಬ್ಬ ವಿಜ್ಞಾನಿ ಅಂಟಾರ್ಟಿಕಾದೊಳಗ ಇದ್ದಂತಹ ಓಝೋನ್ ಪದರದ ವೀಕ್ಷಣೆ ಮಾಡ್ತಾ ಇದ್ದಂತಹ ಸಮಯದೊಳಗ, ಸಮೀಕ್ಷೆ ಮಾಡ್ತಾ ಇದ್ದಂತಹ ಸಮಯದೊಳಗ ಅವರಿಗೆ ಒಂದು ವಿಚಾರ ಗೊತ್ತಾಯ್ತು. ಅಂಟಾರ್ಟಿಕಾದೊಳಗ ಇದ್ದಂತಹ ಓಝೋನ್ ಪದರಿಗೆ ಒಂದು ದೊಡ್ಡ ರಂಧ್ರ ಬಿದ್ದಿದೆ, ಅಂದ್ರ ದೊಡ್ಡ ತೂತು ಬಿದ್ದಿದೆ, ಅಂದ್ರೆ ಅಲ್ಲಿ ಹಾಳಾಗಿದೆ ಆ ಓಝೋನ್ ಪದರ. ಓಝೋನ್ ಪದರ ಹಾಳಾದ ನಂತರ ಅದರ ಮೂಲಕವಾಗಿ ಅತಿನೇರಳೆ ಕಿರಣಗಳು ಭೂಮಿಯನ್ನ ತಲುಪ್ತಾ ಇದ್ದಾವೆ. ಅದರಿಂದಾಗಿ ಜೀವಿಗಳ ಒಂದು ಬದುಕು ಅಪಾಯದೊಳಗ ಅದ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಇದು ಬಹಳ ದೊಡ್ಡ ಆಘಾತಕಾರಿಯಾದಂತಹ ಒಂದು ಸುದ್ದಿಯಾಗಿತ್ತು. ಅದು ತಮಗೂ ಕೂಡ ಗೊತ್ತದ, ಓಝೋನ್ ದೊಳಗ ರಂಧ್ರ ಬೀಳುತ್ತದ, ಆ ರಂಧ್ರಗಳ ಮೂಲಕ ಅಪಾಯಕಾರಿಯಾದಂತಹ ಬಿಸಿಲಿನ ಪ್ರವೇಶ ಆಗ್ತದ, ಅದರ ಮೂಲಕವಾಗಿ ಜೀವಿಗಳಿಗೆ ಹಾನಿಯದ ಅನ್ನುವಂತಹ ಮಾತು ಅನೇಕ ಸಂದರ್ಭಗಳಲ್ಲಿ ನಾವು ತಮಗ ಹೇಳಿದ್ದೀವಿ. ಅದಕ್ಕ ಆ ರಂಧ್ರವನ್ನ ಮುಚ್ಚಬೇಕು ಅನ್ನುವಂತಹ ಒಂದು ಪ್ರಯತ್ನ ಈ ಮಾಂಟ್ರಿಯಲ್ ಒಪ್ಪಂದದೊಳಗ ಆಯ್ತು. ಆ ರಂಧ್ರ ಬೀಳೋದಕ್ಕೆ ಕಾರಣ ಏನು, ಭೂಮಿ ಮೇಲೆ ಏನು ಚಟುವಟಿಕೆಗಳು ಮನುಷ್ಯ ಮಾಡ್ತಾ ಇದ್ದಾನೆ, ಅದು ವಾಹನಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಚಟುವಟಿಕೆಗಳಿಂದ ಹಸಿರು ಮನೆ ಅನಿಲಗಳೇನು ಉತ್ಪಾದನೆ ಆಗ್ತಾವ, ಅವು ಓಝೋನ್ ಪದರದ ವಿನಾಶಕ್ಕೆ ಕಾರಣ ಆಗ್ತಾವ ಅನ್ನುವಂತಹ ವಿಚಾರ ಅಲ್ಲಿ ಮೂಡಿದ್ರಿಂದಾಗಿ ಅಂತಹ ಅನಿಲಗಳ ಉತ್ಪಾದನೆಯನ್ನ ನಾವು ಕಡಿಮೆ ಮಾಡಬೇಕು. ವಿಶೇಷವಾಗಿ ಈಗ ನಾವು ನೋಡ್ತಾ ಇದ್ದೀವಿ ಆಧುನಿಕ ಜೀವನದೊಳಗ ನಾವು ಈ ಮನೆಯನ್ನ ತಂಪಾಗಿಡುವಂತಹ ಒಂದು ಎಸಿ ಇರಬಹುದು ಅಥವಾ ರೆಫ್ರಿಜರೇಟರ್ ಇರಬಹುದು, ಇಂಥ ಏನು ಸಾಧನಗಳಿದಾವ, ಆ ಸಾಧನಗಳು ಕೆಲಸ ಮಾಡಬೇಕು ಅಂತಂದಾಗ ಅದರಿಂದ ಇಂಥ ಅನಿಲಗಳು ಉತ್ಪಾದನೆ ಆಗ್ತಾವ. ಅಂದ್ರ ಕ್ಲೋರೋ ಫ್ಲೋರೋ ಕಾರ್ಬನ್ಗಳು ಅನ್ನುವಂತಹ ಅನಿಲಗಳು ಉತ್ಪಾದನೆ ಆಗ್ತಾವ. ಕ್ಲೋರೀನು ಬ್ರೋಮೀನು ಇವು ಕೂಡ ವಾತಾವರಣಕ್ಕೆ ಸೇರಿ ಓಝೋನ್ ಅನ್ನುವಂತಹ ಪದರದ ಮೇಲೆ ವಿನಾಶಕಾರಿಯಾದಂತಹ ಒಂದು ಪರಿಣಾಮವನ್ನು ಬೀರ್ತಾವ. ಹಿಂಗಾಗಿ ಓಝೋನ್ ಪದರ ಅಸುರಕ್ಷಿತವಾಗಿ ಉಳಿತದ, ಅದರ ಮೇಲೆ ದಾಳಿ ಆಗ್ತದ, ರಂಧ್ರಗಳು ಬೀಳ್ತಾವ, ಹಿಂಗಾಗಿ ನಾವು ಕೂಡ ಅಪಾಯಕ್ಕೆ ಸಿಲುಕಿಕೊಳ್ತೀವಿ ಅನ್ನುವಂತಹ ಮಾತನ್ನ ವಿಜ್ಞಾನಿಗಳು ಕಂಡುಕೊಂಡ್ರು. ಈ ವಿಚಾರ ಗೊತ್ತಾದ ಕೂಡಲೇ ಈ ಮಾಂಟ್ರಿಯಲ್ ಮೀಟಿಂಗ್ ನೊಳಗೆ ಏನಾಯ್ತು ಅಂತಂದ್ರೆ, ಇಂತಹ ಅನಿಲಗಳನ್ನ ನಾವು ಕಡಿಮೆ ಮಾಡಬೇಕು, ಇಂತಹ ಅಪಾಯಕಾರಿಯಾದಂತಹ ಒಂದು ಸನ್ನಿವೇಶವನ್ನ ನಾವು ದೂರ ಇಡಬೇಕು ಅನ್ನುವಂತಹ ಮಾತು ಬಂದಿದ್ರಿಂದಾಗಿ ಎಲ್ಲ ದೇಶಗಳು ಅದಕ್ಕೆ ಒಪ್ಪಿ ಇಲ್ಲ ನಾವು ಈ ಅನಿಲಗಳ ಉತ್ಪಾದನೆ ಕಡಿಮೆ ಮಾಡೋದಕ್ಕ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ಮಾಡಿ ಆ ನಿಟ್ಟಿನೊಳಗ ಒಂದು ಪ್ರಯತ್ನವನ್ನ ಶುರು ಮಾಡಿದ್ರು. ಒಂದು ಖುಷಿಯ ಸಂಗತಿ ಏನು ಅಂತಂದ್ರ, ಕೆಲವು ದಿನಗಳ ಹಿಂದೆ ನಮಗ ಗೊತ್ತಾಯ್ತು ನಮ್ಮ ಪ್ರಯತ್ನಗಳಿಂದಾಗಿ ಆ ಓಝೋನ್ ಪದರ ಮುಚ್ಚಿಕೊಂಡಿದೆ ಅನ್ನುವಂತಹ ಒಂದು ವಿಚಾರ ತಿಳಿತು. ಇದರಿಂದಾಗಿ ಬಹುತೇಕ ಎಲ್ಲರಿಗೂ ಸಂತೋಷ ಆಗಿರಲಿಕ್ಕೂ ಸಾಕು. ಯಾಕಂತಂದ್ರ ನಾವು ಸರಿಯಾದ ಒಂದು ದಿಕ್ಕಿನೊಳಗ ಸಾಗ್ತಾ ಇದ್ದೀವಿ ಅನ್ನುವಂತಹ ಮಾತು ಇಲ್ಲಿ ನಿಜ ಆಯ್ತು. ಇದೇ ಜನವರಿ ಒಳಗ ಓಝೋನ್ ರಂಧ್ರ ಏನು ಅಂಟಾರ್ಟಿಕಾದೊಳಗ ನೋಡಿದ್ರು ಅದು ಸಂಪೂರ್ಣವಾಗಿ ಮುಚ್ಚಿಕೊಂಡಿದೆ, ಏನು ತೊಂದರೆ ಇಲ್ಲ, ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ, ಪೃಥ್ವಿಯನ್ನ ಬದುಕಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇ ಕಾಲಕ್ಕೆ ನಮ್ಮ ಮೇಲೆ ಏನು ಅಪಾಯದ ತೂಗು ಕತ್ತಿ ಇತ್ತು, ಆ ತೂಗು ಕತ್ತಿಯಿಂದ ಪಾರಾಗಿದ್ದೇವೆ ಅನ್ನುವಂತಹ ಒಂದು ಸಮಾಧಾನದ ನಿಟ್ಟುಸಿರನ್ನ ನಾವೆಲ್ಲರೂ ಬಿಡುವಂತಾಯ್ತು. ಆದರೆ ಮಿತ್ರರೇ, ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಅಂತಂದ್ರ, ಹೆಂಗ ನಮ್ಮ ಜೀವನ ನಿರಂತರವಾಗಿರ್ತದ ಅದೇ ರೀತಿಯಾಗಿ ನಮ್ಮ ಪ್ರಯತ್ನಗಳು ಕೂಡ ನಿರಂತರವಾಗಿ ಇರಬೇಕಾಗ್ತದ. ಆದ್ರಿಂದ ನಾವು ಪರಿಸರ ಮಾಲಿನ್ಯವನ್ನ ಎಷ್ಟು ಸಾಧ್ಯದ ಅಷ್ಟು ಕಡಿಮೆ ಮಿನಿಮಮ್ ಮಾಡೋದ್ರ ಕಡೆ ನಾವು ನಮ್ಮ ಚಟುವಟಿಕೆಗಳನ್ನ ಮಾಡಬೇಕಾಗ್ತದ. ಅಂದ್ರ ಇಂತಹ ಅನಿಲಗಳ ಉತ್ಪಾದನೆಯನ್ನ ಈಗಾಗಲೇ ನಾವು ಕಡಿಮೆ ಮಾಡಿವಿ, ಆದ್ರ ಮುಂದೆ ಬರುವ ದಿನಗಳಲ್ಲಿ ಸಹಿತ ನಾವು ಇದರ ಕಡೆ ಬಹಳ ಗಂಭೀರವಾದಂತಹ ಒಂದು ಲಕ್ಷ್ಯ ಇಡಬೇಕಾಗ್ತದ. ಆದ್ರಿಂದ ಈ ವಿಚಾರ ತಮಗ ಗೊತ್ತಿರಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗ ನಾವು ಹೇಳ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ಇದ್ರೊಳಗ ನಮ್ಮ ರೋಲ್ ಕೂಡ ಅದ. ಜಾಗತಿಕ ತಾಪಮಾನ ಕಡಿಮೆ ಆಗ್ಬೇಕು ಅಂತಂದಾಗ ಯಾವ ರೀತಿ ಓಝೋನ್ ಪದರವನ್ನ ನಾವು ಸಂರಕ್ಷಣೆ ಮಾಡಬೇಕು, ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಇರ್ಬಹುದು, ಗಂಧಕದ ಆಕ್ಸೈಡ್ ಗಳಿರ್ಬಹುದು, ಸಾರಜನಕದ ಆಕ್ಸೈಡ್ ಗಳಿರ್ಬಹುದು, ಇಂಥವ್ ಏನು ಅಪಾಯಕಾರಿ ಅನಿಲಗಳು ವಾತಾವರಣದೊಳಗೆ ತುಂಬಿಕೊಳ್ತಾ ಇರ್ತಾವ, ಅವುಗಳನ್ನ ಹೀರಿಕೊಳ್ಳುವಂತಹ ಒಂದು ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಮತ್ತೆ ನಮ್ಮ ಏನು ಚಟುವಟಿಕೆಗಳದಾವ, ಮಲಿನ ಉಂಟು ಮಾಡುವಂತಹ ಒಂದು ಚಟುವಟಿಕೆಗಳದಾವ, ಅವುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸೋದಾಗುವುದಿಲ್ಲ, ಆದ್ರೂ ಕೂಡ ಮಿನಿಮಮ್ ಕನಿಷ್ಠ ಲೆವೆಲ್ಗೆ ನಾವು ತರಬೇಕಾಗಿದೆ. ಆದ್ರಿಂದ ನಮ್ಮ ಕೈಲಿ ಎಷ್ಟು ಸಾಧ್ಯದ ಅಷ್ಟು ನಾವು ಕೆಲಸವನ್ನ ಮಾಡಬೇಕು. ವಿಶೇಷವಾಗಿ ನಮಗ್ ಸರಳವಾಗಿ ಆಗುವಂತಹ ಒಂದು ಕೆಲಸ ಏನಪ್ಪಾ ಅಂತಂದ್ರ ಗಿಡಗಳನ್ನ ನೆಡುವಂತಹ ಒಂದು ಕೆಲಸ, ಆ ಕೆಲಸವನ್ನ ನಾವು ಎಂದಿಗಿಂತಲೂ ಗಂಭೀರವಾಗಿ ಇವತ್ತಿನ ದಿವಸ ಮಾಡಬೇಕಾಗಿದೆ. ಇನ್ನ ಅನೇಕರು ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ. ಮಳೆಗಾಗಿ ಕಾಯೋದ್ರ ಅರ್ಥ ಏನಪ್ಪಾ ಅಂತಂದ್ರ ನಮ್ಮ ನೆಲದೊಳಗ ತೇವ ಇಲ್ಲ, ನಮ್ಮಲ್ಲಿ ನೀರಿನ ಸೌಕರ್ಯ ಇಲ್ಲ, ಬೋರ್ವೆಲ್ ಇಲ್ಲ, ಬಾವಿ ಇಲ್ಲ ಅಥವಾ ಹೊಂಡ ಇಲ್ಲ, ಅಂದ್ರ ನೀರಿನ ಸ್ರೋತ ಇಲ್ಲ, ಅದಕ್ಕಾಗಿ ನಾವು ಪರಿತಾಪ ಪಡ್ತಾ ಇದ್ದೀವಿ ಅನ್ನುವಂಥ ಮಾತು. ಈ ವಿಚಾರವನ್ನ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಥವಾ ನೋಡಿದ್ರ ಪ್ರತಿ ಕಾರ್ಯಕ್ರಮದೊಳಗೂ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೇ ಮಾಡ್ತಾ ಇದ್ದೀವಿ. ನಮಗ ಸಿಗುವಂತಹ ನೀರನ್ನ ನಾವು ಉಳಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು. ಈ ಸಂದರ್ಭದೊಳಗೆ ತಾವು ವಿಚಾರ ಮಾಡಿ ನೋಡ್ರಿ, ತಾವು ನೀರಿಗಾಗಿ ಅಥವಾ ಮಳೆಗಾಗಿ ಯಾಕೆ ಕಾಯ್ತಾ ಇದ್ದೀರಿ? ಯಾಕಂತಂದ್ರ ತಮ್ಮಲ್ಲಿ ಈಗ ನೀರಿನ ಪಸೆನೆ ಇಲ್ಲ, ನೀರು ಒಣಗಿ ಹೋಗ್ಬಿಟ್ಟದ, ನೆಲ ಎಲ್ಲ ಆರಿ ಹೋಗ್ಬಿಟ್ಟವ, ನೀರು ಎಲ್ಲಿಂದ ತರಬೇಕು? ನೀರನ್ನ ನಾವು ಒಂದ್ ವೇಳೆ ಹಿಡಿದು ಇಟ್ಟುಕೊಂಡಿದ್ದೀವಿ ಅಂತಂದ್ರ ಅದೇ ಯಾವುದೇ ರೂಪದೊಳಗಿರ್ಬಹುದು, ಅದು ಹಳ್ಳ ಹರಿತಿತ್ತು ಅಂತಂದ್ರ ಅದಕ್ಕೆ ಚಕಡೆ ಮಾಡಿ ಅಲ್ಲಿ ನಿಲ್ಲಿಸುವಂತ ಒಂದು ಕೆಲಸ, ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅದ್ರೊಳಗ ನೀರು ನಿಲ್ಲಿಸುವಂತ ಒಂದು ಕೆಲಸ, ಏನು ಹಳಿ ಬಾವಿಗಳು ನಮ್ಮಲ್ಲಿ ಇದ್ದು ಹೊಲದೊಳಗ ಅವುಗಳಲ್ಲಿ ಇದ್ದಂತಹ ಹೂಳನ್ನ ತೆಗೆದು ಸ್ವಚ್ಛ ಮಾಡಿ ಅಲ್ಲಿ ಏನು ಜರಿಗಳು ಇರ್ತಿದ್ದು ಆ ಜರಿಗಳನ್ನ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಮತ್ತೆ ಪುನರ್ಜೀವನ ಕೊಡುವಂತಹ ಒಂದು ಕೆಲಸವನ್ನ ನಾವು ಮಾಡುವಂತದ್ದು ಅದ. ಆ ಕೆಲಸವನ್ನ ನಾವು ಮಾಡಬೇಕು. ಆಮೇಲೆ ಹಳ್ಳಿಗಳಲ್ಲಿ ನಾವು ನೋಡಿವಿ ಅನೇಕ ಕಡೆಗಳಲ್ಲಿ ಕಲ್ಯಾಣಿಗಳು ಅಂತ ಹೇಳಿ ಏನು ಹಿಂದಕ್ಕ ನಮ್ಮ ಹಿರಿಯರು ಮಾಡಿ ಹೋಗಿದ್ರು, ಅಂತ ಕಲ್ಯಾಣಿಗಳು ಅನೇಕ ಕಡೆಗಳಲ್ಲಿದ್ದಾವ, ಅನೇಕ ಗ್ರಾಮಗಳಲ್ಲಿದ್ದಾವ. ಆ ಕಲ್ಯಾಣಿಗಳನ್ನ ಸಹಿತ ನಾವು ಬಹುತೇಕ ಕಡೆಗಳಲ್ಲಿ ಕಸ ತುಂಬಿದ್ದು, ಯಾರೋ ಕಸ ಚೆಲ್ಲುವಂತಹದ್ದು, ಇಂತಹ ಒಂದು ಪರಿಪಾಠ ನಾವು ನೋಡ್ತಾ ಇದೀವಿ. ಆದ್ರ ಅಂತ ಕಲ್ಯಾಣಿಗಳನ್ನ ನಾವು ಸ್ವಚ್ಛ ಮಾಡಿ ನೀರಿನ ಸಲುವಾಗಿ ಅವನ್ನ ಉಪಯೋಗ ಮಾಡ್ಕೊಂಡಿವಿ ಅಂತಂದ್ರ ಅಲ್ಲಿ ನೀರು ಬಂದು ಸಂಗ್ರಹ ಆಗುವಂತದ್ದು ಹಾಗೆ ಆಗ್ತದ. ಈ ಉದಾಹರಣೆಗಳನ್ನ ನಾವು ಬಹಳ ಕಡೆ ನೋಡಿವಿ. ಅನೇಕ ಗ್ರಾಮಗಳಲ್ಲಿ ಅದನ್ನ ಪುನರುಜ್ಜೀವನಗೊಳಿಸಿದಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಿಗ್ತಾವ. ನಮ್ಮ ಕೆಲಸ ಏನದಪ್ಪ ಅಂತಂದ್ರ ಅಂತ ಮೂಲಗಳೇನದವ ಅವುಗಳನ್ನ ಹುಡುಕಿ ಅವುಗಳನ್ನ ಸ್ವಚ್ಛ ಮಾಡಿ ಅಲ್ಲಿ ನೀರ್ ನಿಲ್ಲುವಂತಹ ಒಂದು ಏನ್ ಹಾದಿ ಇರ್ತಾವಲ್ಲ ಅವನ್ನ ನಾವು ಓಪನ್ ಮಾಡಿದೀವಿ ಅಂತಂದ್ರ ಬಿದ್ದಂತಹ ನೀರು ಅಲ್ಲಿ ಬಂದು ಸಂಗ್ರಹ ಆಗೇ ಆಗ್ತದ. ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿತು, ನೀರು ಹಿಡಿಯುವಂತಹ ಒಂದು ಕೆಲಸ, ಮಳೆ ನೀರನ್ನ ಹಿಡಿಯುವಂತಹ ಒಂದು ಕೆಲಸ, ಕ್ಯಾಚ್ ದ ರೇನ್ ವೆನ್ ಇಟ್ ಕಮ್ಸ್ ವೇರ್ ಇಟ್ ಕಮ್ಸ್ ಅಂತ ಹೇಳಿ. ಅಂದ್ರ ಮಳೆ ನೀರನ್ನ ಹಿಡಿಬೇಕು, ಅದು ಯಾವಾಗ ಬರ್ತದ ಎಲ್ಲಿ ಸಿಗ್ತದ ಅಲ್ಲೇ ನಾವು ಹಿಡಿಬೇಕು, ಅದೇ ಸಮಯಕ್ಕೆ ಹಿಡಿಬೇಕು ಅನ್ನುವಂಥದ್ದು. ಎಣ್ಣೆ ಬಂದಾಗ ಕಣ್ಣು ಮುಚ್ಚುವಬಾರದು, ಏನು ಎಣ್ಣೆ ಬಂದಾಗ ಕಣ್ಣು ಮುಚ್ಚುವಬಾರದು ಅನ್ನುವಂತ ಒಂದು ಗಾದೆ ಮಾತು ಏನದಲ್ಲ ಅದು ಅಕ್ಷರಶಃ ಇವತ್ತಿನ ಜೀವನದೊಳಗೆ ನಾವು ನೋಡ್ತಾ ಇದ್ದೇವೆ. ಯಾವಾಗ ಮಳೆ ನಮಗ ವಾತಾವರಣದಿಂದ ಸಿಗ್ತಾ ಇದೆ ಆ ಸಮಯದೊಳಗೆ ನಾವು ಹಿಡಿಲಿಲ್ಲ ಅಂತಂದ್ರ ಉಳಿದ ದಿನಗಳಲ್ಲಿ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದ, ನೀರಿನ ಬೆನ್ನ ಹತ್ತಿ ಹೋಗಬೇಕಾಗ್ತದ, ನೀರು ಕೆಲವೊಮ್ಮೆ ಮರೀಚಿಕೆಯಾಗಿ ಉಳಿಯುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕ ಇದರ ಕಡೆ ಎಂದಿಗಿಂತಲೂ ಈ ಸಮಯದೊಳಗ ನಾವು ಗಂಭೀರವಾಗಿ ಚಿಂತನೆ ಮಾಡಿ ಆ ನಿಟ್ಟಿನೊಳಗ ಕೆಲಸ ಮಾಡಬೇಕಾಗಿದೆ. ಎಷ್ಟು ಸಾಧ್ಯದ ಅಷ್ಟು ನೀರನ್ನ ನಿಲ್ಲಿಸುವಂತಹ ಒಂದು ಕೆಲಸ ನಾವು ಮಾಡಬೇಕು. ಯಾವ ರೀತಿ ಮಾಡಬೇಕು ಅದು ತಮಗೆಲ್ಲ ಗೊತ್ತಿರುವಂತದ್ದು. ಇನ್ನ ಅನೇಕ ಯೋಜನೆಗಳು ಸರ್ಕಾರದ ಅದಾವ, ವಿಶೇಷವಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಏನಿದೆ ಆ ಯೋಜನೆಯನ್ನ ಬಳಸಿಕೊಂಡು ನಾವು ನಮ್ಮ ಹೊಲದೊಳಗ ನೀರನ್ನ ನಿಲ್ಲಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಮತ್ತ ಇಷ್ಟೇ ಯೂನಿಟ್ಗಳನ್ನ ನಾವು ಮಾಡಬಹುದು, ಇಷ್ಟೇ ಕೃಷಿ ಹೊಂಡಗಳನ್ನ ನಾವು ಮಾಡಬಹುದು ಅನ್ನುವಂತಹ ವಿಚಾರ ಇದ್ರೂ ಸಹಿತ ತಾವು ಗ್ರಾಮ ಪಂಚಾಯತಿ ಒಳಗ ಒಂದೇನು ಆಕ್ಷನ್ ಪ್ಲಾನ್ ಅಂತ ಮಾಡ್ತಾ ಇರ್ತಾರ, ಅಂತ ಆಕ್ಷನ್ ಪ್ಲಾನ್ ಒಳಗ ಇಂಥ ಚಟುವಟಿಕೆಗಳಿಗೆ ತಾವು ಹೆಚ್ಚಿನ ಗಮನ ಕೊಟ್ಟು ಇಲ್ಲ ಇದು ನಮಗೆ ಅವಶ್ಯದ ಇದನ್ನ ಮೊದ್ಲು ಹೆಚ್ಚಿಗೆ ಮಾಡೋಣ ಅನ್ನುವಂತ ಒಂದು ಪ್ಲಾನ್ ತಾವು ಮಾಡೋದಕ್ಕ ಒಂದು ಒತ್ತಡ ತಂದ್ರಿ ಅಂತಂದ್ರ ಅದು ನಿಮ್ಮದೇ ಗ್ರಾಮ ಪಂಚಾಯತಿ ಇರ್ತದ, ಅಲ್ಲಿ ನಿಮ್ಮದೇ ಒಂದು ಆಡಳಿತ ಇರ್ತದ, ಅಲ್ಲಿ ನಿಮಗೇನ್ ಬೇಕು ಕೆಲಸ ಆ ಕೆಲಸ ಮಾಡೋದಕ್ಕ ಸಾಧ್ಯದ. ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಸಹಿತ ತಾವು ಚರ್ಚೆ ಮಾಡಿ ಅಂತ ಒಂದು ಕೆಲಸವನ್ನ ಹೆಚ್ಚಿಗೆ ಮಾಡೋದ್ರ ಕಡೆ ನಾವು ಯಾಕೆ ಲಕ್ಷ್ಯ ಕೊಡಬಾರದು, ನಮ್ಮ ಕೆಲಸಗಳನ್ನ ನಾವೇ ಮಾಡಿಕೊಳ್ಳೋದಕ್ಕ ಯಾಕೆ ನಾವು ತಯಾರಾಗಬಾರದು, ನೀರಿನ ಮೂಲಗಳನ್ನ ಸಶಕ್ತಗೊಳಿಸೋದಕ್ಕ ನಾವು ಯಾಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬಾರದು, ಎಲ್ಲದ್ರ ಬಗ್ಗೆ ವಿಚಾರ ಮಾಡ್ರಿ. ತಮ್ಮ ಕಡೆ ಶಕ್ತಿ ಅದ, ಅದಕ್ಕ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತದ, ನೀವೆಲ್ಲರೂ ಒಂದಾದ್ರಿ ಅಂತಂದ್ರ ನಿಮ್ಮ ಕೆಲಸಗಳು ಸರಳ ಆಗ್ತವ. ಆತ್ಮೀಯರ, ಈಗ ಉತ್ತರಿ ಮಳೆ ಅವಧಿ ನಡೆದದ. ಈ ಉತ್ತರಿ ಮಳೆ 27 ಸೆಪ್ಟೆಂಬರ್ ತನಕ ಇರ್ತದ. ತಮಗೆಲ್ಲ ಗೊತ್ತಿರುವಂಗ ಈಗಾಗಲೇ ಇದ್ರ ಬಗ್ಗೆ ನಾವು ಹೇಳಿವಿ, ಈ ಸಲ ಉತ್ತರಿ ನಕ್ಷತ್ರ ಒಳ್ಳೆ ಮಳೆಯನ್ನ ಕೊಡ್ತದ ಅಂತ ಹೇಳಿ ಅನ್ನುವಂತ ಮಾತಿತ್ತು. ಕೆರೆ ಕಟ್ಟೆ ತುಂಬತಾವ, ಉತ್ತರ ಪ್ರದೇಶದೊಳಗ ಹೆಚ್ಚು ಮಳೆ ಆಗ್ತದ ಅನ್ನುವಂತ ಮಾತು ಕೂಡ ಇತ್ತು. ಒಂದು ಮತ್ತ ನಾಲ್ಕನೇ ಚರಣಗಳಲ್ಲಿ ಗಾಳಿಯಿಂದ ಕೂಡಿದಂತಹ ಜೋರು ಮಳೆ ಆಗುವಂತಹ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ರು. ದಿನಾಂಕ ಸೆಪ್ಟೆಂಬರ್ 22, 24, 26 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಇದು ಉತ್ತರ ಮಳೆ ಆಯ್ತು. ಇನ್ನ 27ನೇ ತಾರೀಕು ಅಂತಂದ್ರ ಸೋಮವಾರ ದಿವಸ ಮತ್ತೊಂದು ಮಳೆ ಹಸ್ತ ನಕ್ಷತ್ರದ ಪ್ರವೇಶ ಆಗ್ತಾ ಇದೆ. ಈ ಸಲ ಹಸ್ತ ನಕ್ಷತ್ರದ ಬಗ್ಗೆ ಹೇಳಬೇಕು ಅಂತಂದ್ರ ಸ್ವಲ್ಪ ಬೇಜಾರಾಗುವಂತಹ ಒಂದು ಪರಿಸ್ಥಿತಿ ಅದ. ಅಲ್ಪವೃಷ್ಟಿಯನ್ನ ಈ ಹಸ್ತ ಮಳೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾನ್ಸೂನ್ ಈ ಟೈಮ್ನೊಳಗ ಶಕ್ತಿ ಗುಂದುತ್ತದ, ದುರ್ಬಲ ಆಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆಗ್ನೇಯ ಭಾರತದೊಳಗ ಹೆಚ್ಚು ಮಳೆ ಬೀಳ್ತದ, ಅಂಡಮಾನ್ನೊಳಗ ಜಡಿ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆ ಅದ. ಮಲೆನಾಡು ಬಯಲು ಸೀಮೆಗಳಲ್ಲಿ ಚಳಿ ಹೆಚ್ಚಿರ್ತದ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗಿದ. ದಿನಾಂಕ ಸೆಪ್ಟೆಂಬರ್ 28, 29, 30, ಅಕ್ಟೋಬರ್ 1, 2, 4, 5, 6, 9, 10 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಿನೊಳಗ ಹಸ್ತ ಮಳೆ ಅಲ್ಪವೃಷ್ಟಿ ಈ ಸಲ ಈ ಹಂಗಾಮಿನೊಳಗೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಸೆಪ್ಟೆಂಬರ್ 22 ಬರುವ ಮಂಗಳವಾರ ಸೆಪ್ಟೆಂಬರ್ 28 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ. ಮಳೆ ಇರಬಹುದು, ಬಿಸಿಲಿರಬಹುದು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಎಲ್ಲ ನಾವು ಈ ವಾರ ನೋಡಬಹುದು. ಚದುರಿದಂಗ ಗಮನಿಸಬೇಕು, ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ಸಮಯ ಮಾಡಬಹುದು. ಮೊದಲಿನ ಎರಡು ದಿವಸ ಅಂತಂದ್ರ ಬುಧವಾರ ಗುರುವಾರ ಈ ದಿನಗಳಂದು ಸ್ವಲ್ಪ ಸಾಧಾರಣ ಅನ್ನುವಂತಹ ಮಳೆಯನ್ನ ನಿರೀಕ್ಷೆ ಮಾಡಿದ್ರ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಈ ದಿನಗಳಂದು ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡಬಹುದಾಗಿದೆ. ಆದರೂ ಕೂಡ ಒಂದೆರಡು ಕಡೆ ಒಳ್ಳೆ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 22ನೇ ತಾರೀಕು, ಗುರುವಾರ 23, ಶುಕ್ರವಾರ 24 ಈ ದಿನಗಳಂದು ಮಳೆಯಾಗುವ ಸಾಧ್ಯತೆಗಳು 90%, ಶನಿವಾರ 25, ರವಿವಾರ 26, ಸೋಮವಾರ 27 ಮತ್ತ ಮಂಗಳವಾರ 28ನೇ ತಾರೀಕು ಈ ನಾಲ್ಕು ದಿವಸಗಳಂದು 85% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 22ರಿಂದ ಹಿಡಿದು ಮಂಗಳವಾರ 28ರ ತನಕ ಮಳೆಯಾಗುವ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 22ನೇ ತಾರೀಕು, ಶುಕ್ರವಾರ 24, ಸೋಮವಾರ 27 ಮತ್ತ ಮಂಗಳವಾರ 28 ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು 80%, ಗುರುವಾರ 23ನೇ ತಾರೀಕು 85, ಶನಿವಾರ 25, ರವಿವಾರ 26 ಈ ಎರಡು ದಿವಸ 75% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 22 ಮತ್ತ ಗುರುವಾರ 23ನೇ ತಾರೀಕು ಮಳೆಯಾಗುವ ಸಾಧ್ಯತೆಗಳು 90%, ಶುಕ್ರವಾರ 24, ಶನಿವಾರ 25, ಸೋಮವಾರ 27 ಈ ಮೂರು ದಿವಸ 80%, ರವಿವಾರ 26ನೇ ತಾರೀಕು 70 ಮತ್ತ ಮಂಗಳವಾರ 28ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 22, ಗುರುವಾರ 23 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 90%, ಶುಕ್ರವಾರ 24, ಸೋಮವಾರ 27 ಈ ಎರಡು ದಿವಸ 80%, ಶನಿವಾರ 25ನೇ ತಾರೀಕು 65, ರವಿವಾರ 26ನೇ ತಾರೀಕು 70, ಮಂಗಳವಾರ 28ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 22ರಿಂದ ಶನಿವಾರ 25ರ ತನಕ ಮಳೆಯಾಗುವ ಸಾಧ್ಯತೆಗಳು 90%, ಮುಂದಿನ ಮೂರು ದಿವಸಗಳು ರವಿವಾರ 26ರಿಂದ ಮಂಗಳವಾರ 28ರ ತನಕ 85% ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆ ಒಳಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 22, ಸೋಮವಾರ 27, ಮಂಗಳವಾರ 28 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 75%, ಗುರುವಾರ 23ನೇ ತಾರೀಕು 80, ಶುಕ್ರವಾರ 24ನೇ ತಾರೀಕು ಅಲ್ಲದೆ ರವಿವಾರ 26ನೇ ತಾರೀಕು 60% ಮತ್ತ ಶನಿವಾರ 25ನೇ ತಾರೀಕು 50% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 22, ಗುರುವಾರ 23 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 90%, ಶುಕ್ರವಾರ 24, ಶನಿವಾರ 25 ಅಲ್ಲದೆ ಸೋಮವಾರ 27ನೇ ತಾರೀಕು 70%, ರವಿವಾರ 26ನೇ ತಾರೀಕು 65, ಮಂಗಳವಾರ 28ನೇ ತಾರೀಕು 85% ಅನ್ನುವಂತಹ ಸೂಚನೆ. ಬಾಗಲಕೋಟೆ ಸಾಧ್ಯತೆಗಳು 90%, ಶುಕ್ರವಾರ 24ನೇ ತಾರೀಕು, ಸೋಮವಾರ 27ನೇ ತಾರೀಕು ಎರಡು ದಿವಸ 70%, ಶನಿವಾರ 25, ರವಿವಾರ 26 75 ಮತ್ತ ಮಂಗಳವಾರ 28ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ ಸೊಲ್ಲಾಪುರ ಜಿಲ್ಲೆ ಒಳಗ. ಇನ್ನ ನೆರೆಯ ಝೈರಾಬಾದ್ ತಾಲೂಕೊಳಗ ಬುಧವಾರ 22ರಿಂದ ಮಂಗಳವಾರ 28ರ ತನಕ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದು ಆಯ್ತು. ಇನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪಾ ಅಂತಂದ್ರ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ ಸಮಯದೊಳಗ ಮಾಡಬಹುದು. ಮೊದಲಿನ ಎರಡು ದಿವಸ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆಯಾಗುವಂತಹ ಸಾಧ್ಯತೆಗಳದವ. ಮುಂದೆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗುವಂತದ್ದು, ಬಿಸಿಲು ಮೋಡಗಳ ಕಣ್ಣು ಮುಚ್ಚಾರೆಯನ್ನು ಕೂಡ ನಾವು ಈ ಸಮಯದೊಳಗ ನೋಡಬಹುದಾಗಿದೆ. ವಿಶೇಷವಾಗಿ ರಾಯಚೂರು ಜಿಲ್ಲೆ ಒಳಗ ಮೊದಲಿನ ಎರಡು ದಿವಸ ಒಳ್ಳೆ ಮಳೆಯಾಗುವಂತಹ ನಿರೀಕ್ಷೆಯನ್ನ ನಾವು ಮಾಡಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ವಾತಾವರಣದೊಳಗ ಬದಲಾವಣೆ ಆಗಬಹುದು. ನಾವು ಹಿಂದಿನ ವಾರದೊಳಗೂ ಕೂಡ ಬದಲಾವಣೆಗಳನ್ನು ಸಾಕಷ್ಟು ಪ್ರಮಾಣದೊಳಗ ನೋಡಿದ್ದೀವಿ. ಆದ್ದರಿಂದ ಈ ವಿಷಯದ ಕಡೆ ತಾವು ಗಮನ ಕೊಡಬೇಕು. ಇತ್ತೀಚಿನ ದಿವಸದೊಳಗೆ ಬಹಳಷ್ಟು ಜಲ್ದಿ ಜಲ್ದಿ ಬದಲಾವಣೆಗಳು ಆಗ್ತಾ ಇದ್ದಾವ. ಅದರ ಪ್ರಕಾರ ನೀವು ನಿಮ್ಮ ಕೃಷಿ ಚಟುವಟಿಕೆಗಳನ್ನ ಬದಲಾವಣೆ ಮಾಡಿಕೊಳ್ತಾ ಇರಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣಂತ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ರಾಮಣ್ಣ ಚೋಡ್ಕಿ ಮತ್ತ ಸಂಗಡಿಗರಿಂದ ಚೋಡ್ಕಿ ಪದ ಮೂಡಿ ಬರ್ತದ. ನಾಲಾರೊಳಗ ನಿನ್ನ ಮಹಿಮಾ ತಿಳಿಯ ಬಂದೆ ನಾ ಕರಿ ಎಲ್ಲ ನಪುನ ನಾಲಾರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿನಿ ಜಗ ದಾಂಬಿ ಕೂನ ನಾಲಾರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿನಿ ಕರಿ ಎಲ್ಲ ನಪುನ ನಾಲಾರೊಳಗ ನಿನ್ನ ಮಹಿಮಾ ತಿಳಿಯ ಬಂದೆ ನಾ ಕರಿ ಎಲ್ಲ ನಪುನ ಪೈಲ ಸೀತ ಜನಕ್ಕಾಗಿ ಹುಟ್ಟಿದವನಿ ಸೀತಾ ಜಾನಕ್ಕಾಗಿ ಹುಟ್ಟಿದವನಿ ನಾ ಶಕ್ತಿ ಹೌದಾರೇನ ಭೈರ ಸೀತಾ ಜಾನಕ್ಕಾಗಿ ಹುಟ್ಟಿದವನಿ ನಾ ಶಕ್ತಿ ಅವತಾರೇನ ಭೈರ ಸೀತಾ ಜಾನಕ್ಕಾಗಿ ಹುಟ್ಟಿದವನಿ ನಾ ಶಕ್ತಿ ಅವತಾರಯ್ಯನ ಭೈರ ಸೀತಾ ಜಾನಕ್ಕಾಗಿ ಹುಟ್ಟಿದವನಿ ನಾ ಶಕ್ತಿ ಅವತಾರೇನ ಹೊತ್ತ ಮುಖದ ರಾವಣನ ಒಡಸಿ ನೀ ಪ್ರಾಣ ಲಂಕ ಸುಟ್ಟ ಹನುಮಾನ ಹೊತ್ತ ಮುಖದ ರಾವಣನ ಒಡಸಿ ನೀ ಪ್ರಾಣ ಲಂಕ ಸುಟ್ಟ ಹನುಮಾನ ಹೊತ್ತ ಮುಖದ ರಾವಣನ ಒಡಸಿ ನೀ ಪ್ರಾಣ ಲಂಕ ಸುಟ್ಟ ಹನುಮಾನ ಹೊತ್ತ ಮುಖದ ರಾವಣನ ಒಡಸಿ ನೀ ಪ್ರಾಣ ಲಂಕ ಸುಟ್ಟ ಹನುಮಾನ ಹೊತ್ತ ಮುಖದ ರಾವಣನ ಒಡಸಿ ನೀ ಪ್ರಾಣ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಜುಜನಾಡಿ ಸೋತುವಾದ ರಡವಿ ಅರೆಣ ಉಳಿಯಲಿಲ್ಲೋ ಹೇನೇನ ಜುಜನಾಡಿ ಸೋತುವಾದ ರಡವಿ ಅರೆಣ ಉಳಿಯಲಿಲ್ಲೋ ಹೇನೇನ ಜುಜನಾಡಿ ಸೋತುವಾದ ರಡವಿ ಅರೆಣ ಉಳಿಯಲಿಲ್ಲೋ ಹೇನೇನ ಜುಜನಾಡಿ ಸೋತುವಾದ ರಡವಿ ಅರೆಣ ಉಳಿಯಲಿಲ್ಲೋ ಹೇನೇನ ಜುಜನಾಡಿ ಸೋತು ಹೋದ ರಡವಿ ಅರೆಣ ಉಳಿಯಲಿಲ್ಲೋ ಹೇನೇನ ಧೂಳ ಕೊಳ್ಳ ಕಂಡು ಮೆಟ್ಟು ಹಡಿದು ಮಗನ್ನ ಕುಂಡ ಪರಶುರಾಮನ್ನ ಧೂಳ ಕೊಳ್ಳ ಕಂಡು ಮೆಟ್ಟು ಹಡಿದು ಮಗನ್ನ ಕುಂಡ ಪರಶುರಾಮನ್ನ ಧೂಳ ಕೊಳ್ಳ ಕಂಡು ಮೆಟ್ಟು ಧೂಳ ಕೊಳ್ಳ ಕಂಡು ಮೆಟ್ಟು ಹಡಿದು ಮಗನ್ನ ಕುಂಡ ಪರಶುರಾಮನ್ನ ಇವಳ ಕೊಳ್ಳ ಗಂಡು ನೆಟ್ಟು ಹಡೆದೇವ್ ಮಗನ್ನ ಪುಂಡ ಪರಶುರಾಮನ್ನ ಇವಳ ಕೊಳ್ಳ ಗಂಡು ನೆಟ್ಟು ಹಡೆದೇವ್ ಮಗನ್ನ ಪುಂಡ ಪರಶುರಾಮನ್ನ ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿ ಅವರನ್ನ ಒಡ ಶಿರಾಮ ಹುಟ್ಟಿ ಬಂದ ಕ್ಷತ್ರಿಯವರನ್ನ ಒಡೆದು ಕಡಿದಾನ ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿಯವರನ್ನ ಒಡೆದು ಕಡಿದಾನ ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿಯವರನ್ನ ಒಡೆದು ಕಡಿವ್ಯಾನ ದೇಶದೊಳಗ ಪಾದರ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ದೇಶದೊಳಗ ಪಾದರ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ದೇಶದೊಳಗ ಪಾದರ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ದೇಶದೊಳಗ ಪಾದರ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ತಿನೊಳಗ ಸರಿಯ ಗಾಣೆನ ಜಗದಾಂಬಿ ತುನ ಕಾಲರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿನ ಕರಿಯಲ್ಲ ಪುನ ಕಾಲರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿನ ಜಗದಾಂಬಿ ತುನ ನಾರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿನಿ ಕರಿಯಲ್ಲ ಪುನ ನಾರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿರಿ ಕರಿಯಲ್ಲ ಅನುಕೂಲ ಕಾಲರೊಳಗ ನಿನ್ನ ಮಹಿಮಾ ತಿಳಿಯ ಬಂದೇನ ಕರಿಯಲ್ಲ ಅನುಕೂಲ ಕೈಲಾಸಿದ್ಧ ಜನಕ್ಕಾಗಿ ಹುಟ್ಟಿದವ ನೀನ ಶಕ್ತಿ ಅವತಾರೇನ ಕೈಲಾಸಿದ್ಧ ಜನಕ್ಕಾಗಿ ಹುಟ್ಟಿದವ ನೀನ ಶಕ್ತಿ ಅವತಾರೇನ ಕೈಲಾಸಿದ್ಧ ಜನಕ್ಕಾಗಿ ಹುಟ್ಟಿದವ ನೀನ ಶಕ್ತಿ ಅವತಾರಯ್ಯನ ಕೈಲಾಸಿದ್ದ ಜನಕ್ಕಾಗಿ ಹುಟ್ಟಿದವ ನೀನ ಶಕ್ತಿ ಅವತಾರಯ್ಯನ ಇದೇ ಕಲಾವಿದರಿಂದ ಇನ್ನೊಂದು ಚೌಡಕಿ ಪದ ಕೇಳೋಣ ಆದಿಶಕ್ತಿ ನಿನ್ನ ಹಲ್ಕುದೋ ಕರಿವರಿಗ ನಿನ್ನ ಹಲ್ಕುದೋ ಹಕ್ಕ ಕೇಳ ಕರಿವರಿಗೆ ಅಮ್ಮ ಚಿಕ್ಕ ಸರಳ ಬಾಲನ ಮಾತು ರಾಕ್ಷಣ್ಯ ಮಾಡಿ ಸಲವಮ್ಮ ವರವ ನಿಂದಮ್ಮ ಬಾಲನ್ನ ಮಾಡಿ ಸಲವಮ್ಮ ಶಕ್ತಿ ನಿಂದಮ್ಮ ಬಾಲನ್ನ ಮಾಡಿ ಸಲವಮ್ಮ ವರವ ನಿಂದಮ್ಮ ಚಂದನ್ನ ಮಾಡಿ ಸಲವಮ್ಮ ವರವ ನಿಂದಮ್ಮ ಎಲ್ಲ ದೇವರ ಮುಂದ ಕಲ್ಲಿನ ಮೋರ್ವಲಿಗೊಂಡ ಬಲ್ಲೆ ದುಲಿಯವ್ವ ನಿಜವಂತೆ ವರವ ನಿಂದಮ್ಮ ಬಲ್ಲಿದ ನಮ್ಮವ್ವ ನಿಜವಂತೆ ಶಕ್ತಿ ನಿಂದಮ್ಮ ಬಲ್ಲಿ ನಿಲಿಯವ್ವ ನಿಜವಂತಿ ಬರುವ ನಿಂದಮ್ಮ ಬಲ್ಲಿದು ನಮ್ಮವ್ವ ನಿಜವಂತಿ ಬರುವ ನಿಂದಮ್ಮ ಬಲ್ಲಿದ ಹುಲಿಗೆವನ ಬಲ್ಲಿದ ಹುಲಿಗೆವನ ನಿಜವಂತಿ ಪೌಳಾಗ ಶಲ್ಯವದ ಮೂರಾವಲಿಯುಂದ ಬರುವ ನಿಂದಮ್ಮ ಶಲ್ಯವದ ಮೂರಾವಲಿಗುಂದ ಬರುವ ನಿಂದಮ್ಮ ಶಲ್ಯವದ ಮೂರವಲಿಗುಂಡ ವರವ ನಿಂದಮ್ಮ ಶಲ್ಯವದ ಮೂರವಲಿಗುಂಡ ಶಕ್ತಿ ನಿಂದಮ್ಮ ಶಲ್ಯವದ ಮೂರವಲಿಗುಂಡ ವರವ ನಿಂದಮ್ಮ ಶಲ್ಯವದ ಮೂರವಲಿಗುಂಡ ವನ್ನ ಉಳಿಯವ್ವ ಶಲ್ಯವದ ಈ ಮೂರ ಶಲ್ಯವದ ಈ ಮೂರ ಒಂಡಿ ನಲಿ ಮ್ಯಾಲೆ ಹೊಮ್ಮಾಳದೊಂದ ಹೊಸ ಪಡಗ ಒಮ್ಮಾಳದೊಂದ ಹೊಸ ಪಡಗ ಶಕ್ತಿ ನಿಂದಮ್ಮ ಹೌದು ಒಮ್ಮಾಳದೊಂದ ಹೊಸ ಪಡಗ ವನ್ನ ಉಲಿಯವ್ವ ಒಮ್ಮಾಳದೊಂದ ಹೊಸ ಪಡಗ ಬರುವ ನಿಂದಮ್ಮ ಒಮ್ಮಾಳದ ಒಂದ ಹೊಸ ಪಡಗ ಹಿಟ್ಟಾರ ಹಾಲ ತುಪ್ಪದ ಸರಿಕ ಬರುವ ನಿಂದಮ್ಮ ಜೇನ ತುಪ್ಪದ ದಸರಿಟ ಶಕ್ತಿ ನಿಂದಮ್ಮ ಹಾಲ ತುಪ್ಪದ ದಸರಿಟ ವರವ ನಿಂದಮ್ಮ ಜೇನ ತುಪ್ಪದ ದಸರಿಟ ಶಕ್ತಿ ನಿಂದಮ್ಮ ಹೌದು ಹಾಲ ತುಪ್ಪದ ದಸರಿಟ ವರವ ನಿಂದಮ್ಮ ಜೇನ ತುಪ್ಪದ ದಸರಿಟ ವರವ ನಿಂದವ್ವ ವ್ಯಾಗ ನಾಗಾವಿ ಹೈದ ಪಡಿಯಕ್ಕಿ ನಾಗಾವಿ ಹೈದ ಪಡಿಯಕ್ಕಿ ಶಕ್ತಿ ನಿಂದವ್ವ.